आपके घर में कौन सा टूथपेस्ट है? अरे ये पकड़, सेंसोडेंट के। जब लाइफ में रहना है सुपर कूल एंड कॉन्फिडेंट, तो बनाओ इस टूथपेस्ट को अपने घर का रेसिडेंट। आज से ही अपने सेंसिटिव दांतों का दोस्त बनाओ सेंसोडेंट के। टूथपेस्ट फॉर सेंसिटिव टीथ, फ्री फ्रॉम इल इफेक्ट्स ऑफ SLS एंड पैराबेन। अब टूथ का करंट गॉन तो लाइफ का करंट ऑन। सेंसोडेंट के ट्राई करके देखो। ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರ್ಬೋದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮಗೆ ಹಣ ಕಳೆದುಕೊಳ್ಳೋಕ್ಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರಲಿ, UPI ಸೇಫ್ ಇದೆ, ಆದರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. चंदू काका सराफ ज्वेल्स मध्ये चक्क 30% सूट. हो, अगदी बरोबर ऐकलं, कारण इथे सुरू आहे पायल अँड स्टर्लिंग सिल्वर महोत्सव. एक चांदीचा दागिना किंवा वस्तू खरेदी केल्यास स्टर्लिंग सिल्वरच्या MRP वर 20% सूट, तर दोन किंवा त्यापेक्षा जास्त स्टर्लिंग सिल्वर दागिन्यांवर 30% सूट. आजच भेट द्या पायल अँड स्टर्लिंग सिल्वर महोत्सव चंदू काका सराफ ज्वेल्स, 1827 पासून. अटी लागू. ಆರಂಭದಲ್ಲಿ ಕೇಳಿ ಪೌಷ್ಟಿಕ ಆಹಾರದ ಅವಶ್ಯಕತೆ. ಈ ಕುರಿತು ಡಾಕ್ಟರ್ ಸುರೇಖಾ ಸಂಕನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಸ್ವಚೋಳಿನ್. ಆತ್ಮೀಯ ರೈತ ಬಾಂಧವರೇ, ಇದೀಗ ಬಿತ್ತನೆ ಕಾಲ, ನೀವೆಲ್ಲ ತುಂಬ ಮಗ್ನರಾಗಿದ್ದೀರಿ. ಬೀಜಗಳನ್ನು ಸಂಗ್ರಹ ಮಾಡುವಂಥದ್ದು, ಆಮೇಲೆ ಅವುಗಳನ್ನು ಬಿತ್ತುವಂಥದ್ದು, ಗೊಬ್ಬರಗಳ ಒಂದು ಜೋಡಣೆ, ಆದರೆ ಇದು ಒಂಥರ ಪೈರನ್ನು ಬೆಳೆಯಲಿಕ್ಕೆ ಒಂದು ಹಬ್ಬದ ವಾತಾವರಣ. ಮುಂದೆ ಒಳ್ಳೆಯದನ್ನು ನಾವು ಆಸೆ ಮಾಡ್ತಾ ಹೊಸ ಬಿತ್ತನೆಗೆ ತಯಾರಾಗ್ತಾ ಇರುವಂಥ ಕಾಲ. ಮುಖ್ಯವಾಗಿ ಇವತ್ತು ರೈತ ಅಂತಂದರೆ ರೈತ, ರೈತ ಮಹಿಳೆ ಹಾಗೂ ಮಕ್ಕಳು, ಒಂದು ಕುಟುಂಬ ಬಂದ್ಬಿಡ್ತದೆ. ಕುಟುಂಬದ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ, ಯಾಕಂದರೆ ನಾವು ನಮ್ಮ ಪೈರಿನ ಆರೋಗ್ಯ ನೋಡಿಕೊಂಡು ನಾವು ಲಾಭವನ್ನು ನೋಡ್ತೀವಿ. ಪೈರು ಆರೋಗ್ಯಕರವಾಗಿ ಬೆಳೀತು ಅಂದರೆ ನಮಗೆ ಲಾಭ ಚಲೋ ಬರ್ತದೆ. ಹಾಗೆ ರೈತ ಆರೋಗ್ಯವಾಗಿದ್ದರೆ, ರೈತ ಕುಟುಂಬ ಆರೋಗ್ಯವಾಗಿದ್ದರೆ ಮುಂದೆ ಯಾವಾಗಲೂ ಕೂಡ ಪೈರನ್ನು ಬೆಳೆಯಬಹುದು, ಆಮೇಲೆ ಹೊಸ ಹೊಸ ಲಾಭಗಳ ಕಡೆ ನಾವು ಮುಖ ಮಾಡ್ಬೋದು. ಹೀಗಾಗಿ ಆರೋಗ್ಯ ಭಾಳ ಮುಖ್ಯ ಅನ್ನಿಸ್ತದೆ. ಇವತ್ತು ರೈತನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಾ ಇರುವಂಥವ್ರು ಅಂದರೆ ರೈತ ಮಹಿಳೆ. ಮನೆಯಲ್ಲಿ ಅಡುಗೆ ಮಾಡಿ ಬೇಕಾದನ್ನು ಕುಟುಂಬದೆಲ್ಲರಿಗೂ ಬಡಿಸಿ ಒಂದು ಹೊಟ್ಟೆ ತುಂಬುವಂಥ, ಆಮೇಲೆ ರೈತ ಮಹಿಳೆ ಇವತ್ತು ಜಾನುವಾರನ್ನು ಕೂಡ ನೋಡ್ಕೋತಾ ಇದ್ದಾರೆ. ಆ ಹಸುವನ್ನು ನೋಡ್ಕೊಳ್ಳುವಂಥದ್ದು, ಹಸುವಿನ ಹಾಲನ್ನು ಕರೆಯುವಂಥದ್ದು, ಹಾಗೆಯೇ ಹಸುವಿನ ಹಾಲನ್ನು ಮಾರಿ ಅದರಿಂದ ನಿಯಮಿತ ಆದಾಯವನ್ನು ಕುಟುಂಬಕ್ಕೆ ಗಳಿಸುವಂಥ ಕೆಲಸವನ್ನು ಕೂಡ ಇವತ್ತು ರೈತ ಮಹಿಳೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ರೆ ಗ್ರಾಮೀಣ ಭಾಗದೊಳಗೆ ರೈತ ಮಹಿಳೆ ಅಪೌಷ್ಟಿಕತೆಯಿಂದ ನರಳ್ತಾ ಇರೋದು ಕಂಡು ಬರ್ತದೆ. ರೈತ ಮಹಿಳೆ ಏನು ಮಾಡ್ತಾರೆ, ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆ ಮತ್ತು ಯಜಮಾನರಿಗೆ ಬಡಿಸಿ ಉಳಿದದ್ದನ್ನು ಅಷ್ಟು ಇಷ್ಟು ತಿಂದು ಜೀವನ ಮಾಡುವಂಥ ಕಾಲ ಹಿಂದೆ ಇತ್ತು, ಈಗೂ ಅದು ಮುಂದುವರೆದಿದೆ. ಇನ್ನು ರೈತ ಮಹಿಳೆಗೆ ಆರೋಗ್ಯಕ್ಕಾಗಿ ಪೌಷ್ಟಿಕವಾದ ಆಹಾರ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇಲ್ಲ. ಇವತ್ತು ಒಂದು ಆಹಾರದಲ್ಲಿ ಪೌಷ್ಟಿಕಾಂಶ ಅಂದರೆ ಏನು, ನಾವು ಆಹಾರವನ್ನು ಯಾಕೆ ತೆಗೆದುಕೊಳ್ಬೇಕು, ಒಳ್ಳೆ ಆಹಾರ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾವಾಗಲೂ ಕೂಡ ನಾವು ಆರೋಗ್ಯವಾಗಿರ್ಬೇಕು ಅಂತಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಅಂಶಗಳು ಏನಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಂದರೆ ಒಂದು ಪೌಷ್ಟಿಕಾಂಶಗಳು ಯಾವ ಬರ್ತಾವೋ ಆ ಪೌಷ್ಟಿಕಾಂಶಗಳು ಹೇಗೆ ನಮ್ಮ ಆರೋಗ್ಯದ ಒಂದು ಅವಶ್ಯಕತೆಯನ್ನು ಪೂರೈಸ್ತು ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಸುರೇಖಾ ಸಂಕನಗೌಡ್ರ ಅವರು ಬಂದಿದ್ದಾರೆ. ತುಂಬ ಅನುಭವ ಇರುವಂಥ ಡಾಕ್ಟರ್ ಸುರೇಖಾ ಸಂಕನಗೌಡ್ರ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಮತ್ತು ಸಾಕಷ್ಟು ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಸಾಕಷ್ಟು ವಿಷಯಗಳಲ್ಲಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ನಿಸರ್ಗದತ್ತವಾಗಿ ದೊರೆಯುವಂತಹ ಒಂದು ಅಂಶಗಳೇನಿದೆ, ಮೂಲಗಳೇನಿದೆ, ಅವುಗಳನ್ನು ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡಿದರೆ, ಅವುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಿದರೆ ವ್ಯವಸಾಯವನ್ನು ಮಾಡ್ಬೋದು ಎನ್ನೋದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗೆಯೇ ಅವರು ಮುಖ್ಯವಾಗಿ ಆಹಾರದಲ್ಲಿ ಪೌಷ್ಟಿಕಾಂಶ ಅಂದರೆ ಪೌಷ್ಟಿಕ ಆಹಾರ ಇತ್ತು ಅಂದರೆ ಇವತ್ತು ಸದೃಢವಾದ ಶರೀರ ಆಗ್ತದೆ. ಆಹಾರದಲ್ಲಿ ಪೌಷ್ಟಿಕಾಂಶ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಮತ್ತು ರೈತರಿಗೂ ಕೂಡ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ಆಹಾರದಲ್ಲಿ ಪೌಷ್ಟಿಕಾಂಶ ಅಂಶಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುರೇಖಾ ಸಂಕನಗೌಡ್ರ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಸುರೇಖಾ ಸಂಕನಗೌಡ್ರ ಅವರೇ. ನಮಸ್ಕಾರ ಸರ್, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಸುರೇಖಾ ಅವರೇ, ನೀವು ಸುಮಾರು ವರ್ಷ ಪ್ರಾಧ್ಯಾಪಕರಾಗಿ ಅನುಭವ ಇರುವಂಥವ್ರು, ನಿಮ್ಮ ರೈತ ಒಂದು ಕುಟುಂಬ ಹೇಗಿರ್ತದೆ, ರೈತ, ರೈತ ಮಹಿಳೆ, ಮಕ್ಕಳು, ಅಂದರೆ ಹೇಗೆ ಒಂದು ಗ್ರಾಮೀಣ ಭಾಗದೊಳಗೆ ರೈತ ಕುಟುಂಬ ಯಾವ ರೀತಿ ಇರ್ತದೆ, ಅದ್ರ ಬಗ್ಗೆ ಒಂದು ಕಲ್ಪನೆ, ಒಂದು ನೈಜ ಅಂಶವನ್ನು ತಿಳಿಪಡಿಸ್ಬೋದಾ? ಆಗಲಿ, ನಾನು ರೈತ ಕುಟುಂಬದಿಂದ ಬಂದಿರೋದು, ನಮ್ಮ ತಂದೆನೂ ರೈತರೇ, ಹೀಗಾಗಿ ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಆಮೇಲೆ ನಾವು ನಮ್ಮ ಏನು ಈಗ ಬೋಧನೆಯಲ್ಲಿ ಬಂದ್ರೂ ನಮಗೆ ಒಂದು ವಿಸ್ತರಣೆ ಅನ್ನೋದು ಒಂದು ಭಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಹೀಗಾಗಿ ನಾವು ಹಳ್ಳಿಗಳಿಗೆ ಹೋಗ್ತಾ ಇರ್ತೀವಿ, ಆ ತಂತ್ರಜ್ಞಾನಗಳನ್ನು ಪ್ರಸಾರಣ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹಳ್ಳಿಗಳಿಗೆ ಜನರ ಜೊತೆ ಬೆರಿಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದು ಕಲಿಸ್ಕೊಡ್ಲಿಕ್ಕಾಯಿತು. ಆಮೇಲೆ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ರಾವೆ ಅಂತ ಹೇಳ್ತೀವಿ ನಾವು, ಅಂದರೆ ಗ್ರಾಮೀಣ ವಾಸ್ತವ್ಯ ಅಂಥೇಳಿ. 50 ದಿನ ಅವರು ಹಳ್ಳಿಯಲ್ಲೇ ಇದ್ದು ರೈತರ ಜೊತೆಗೆ, ರೈತ ಮಹಿಳೆಯರ ಜೊತೆಗೆ ಅವರು ಒಡನಾಟ, ಬರೀ ರೈತ ಮಹಿಳೆಯರ ಜೊತೆ ಅಷ್ಟಲ್ಲ, ಅವ್ರ ಕುಟುಂಬದ ಜೊತೆಗೆ ಒಡನಾಟ ಮಾಡಿಕೊಂಡು ಯಾವ ರೀತಿ ಅವ್ರಿಗೂ ಒಂದು ಅನುಭವ ಪಡೀತಾರೆ ಅವರು ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ನೋಡಿ, ನಗರದವರು ಇರ್ತಾರೆ, ಹಳ್ಳಿಯವರು ಇರ್ತಾರೆ, ಅದಕ್ಕಾಗಿ ಅವ್ರ ಜೊತೆ ಬೆರೆತು ಹೇಗೆ ನಾವು ತಂತ್ರಜ್ಞಾನಗಳನ್ನು ಅವ್ರಿಗೆ ನಾವು ವರ್ಗಾವಣೆ ಮಾಡಬೇಕು ಅನ್ನೋದು ಒಂದು ನಮ್ಮ ಓದಿಕೆ ಕಲಿಕೆ ಒಂದು ಭಾಗ ಆಗಿರೋದ್ರಿಂದ ಆ ರೀತಿ ನಾವು ಹಳ್ಳಿಗೆ ಅವಾಗ ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಮತ್ತು ನಾನು ಹಳ್ಳಿಯವಳೆ ಆಗಿರೋದ್ರಿಂದ ನನಗೆ ಬಹಳ ಒಂದು ಹಳ್ಳಿಗಳ ಬಗ್ಗೆ ಒಂದು ಹೆಮ್ಮೆ ಇದೆ. ನೌಕರಿಗೆ ಬಂದು ಇಲ್ಲಿ ಇರೋದ್ರಿಂದ ಸೀಮಿತ ಆಗಿದೆ ನಮ್ಮದು, ಅಂದರೆ ಹಬ್ಬಗಳಿಗಷ್ಟೇ ಅಥವಾ ಕೆಲವೊಂದು ಪ್ರೋಗ್ರಾಮ್ ಇದ್ದಾಗಷ್ಟೇ ನಾವು ಹಳ್ಳಿಗಳಿಗೆ ಹೋಗ್ತಾ ಇರ್ತೀವಿ. ಅದರ್ವೈಸ್ ಈಗ ನಾವು ಕಾಲೇಜಲ್ಲಾದರೂ ನಾವು ಯಾವಾಗಲೂ ಭೇಟಿ ಕೊಡ್ತಾನೆ ಇರ್ತೀವಿ. ಡಾಕ್ಟರ್ ಸುರೇಖ ಸಂಕನಗೌಡರ, ಮುಖ್ಯವಾಗಿ ಅಂತಂದರೆ ಇವತ್ತು ನಾವು ರೈತ ಕುಟುಂಬ ಈ ಆರೋಗ್ಯದ ವಿಷಯ ಕುರಿತಂತೆ ನಮ್ಮ ಒಂದು ತೆಗೆದುಕೊಳ್ಳುವಂಥ ಆಹಾರ ಹೇಗಿದೆ, ತಮ್ಮ ಜಾನುವಾರುಗಳಿಗೆ ನೀಡುವಂಥ ಆಹಾರ ಹೇಗಿದೆ, ಅಂದರೆ ಒಟ್ಟಾರೆ ಒಂದು ಆರೋಗ್ಯದ ಕಲ್ಪನೆ ಮಟ್ಟಿಗೆ ಎಷ್ಟು ಮಾಹಿತಿ ಇದೆ ಅಂತ ತಾವು ಅನ್ಕೊಳ್ತೀರಾ ಗ್ರಾಮೀಣ ಭಾಗದ ರೈತ ಕುಟುಂಬಕ್ಕೆ? ಸರ್, ಆ್ಯಕ್ಚುಲಿ ನಾವು ಮೊದಲಿಂದ ನೋಡಿದರೆ ವೈಜ್ಞಾನಿಕವಾಗಿ ನಾವು ಪ್ರೂವ್ ಮಾಡಲಿಕ್ಕೆ ಹೋದರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಏನು ನಮ್ಮ ಅಗ್ದಿ ಹಿರಿಯರು ಮಾಡಿಟ್ಟಿದ್ರು ಅದು ಬಹಳ ಒಂದು ಶ್ರೇಷ್ಠವಾದಂಥ ಆಹಾರ. ನಾವು ಅದನ್ನು ಕಣ್ಣು ಮುಚ್ಕೊಂಡು ಇದು ವೈಜ್ಞಾನಿಕವಾಗಿ ಇದೆ ಅಂತ ಹೇಳ್ಬೋದು. ಆದರೆ ಈಗ ಏನಾಗ್ತಿದೆ, ಕಾಲ ಬದಲಾವಣೆ ಆದಂತೆ ಈಗ ಜನಗಳು ನೋಡಿ, ಬರೀ ನಾವೀಗ ಏನು ಸುಲಭವಾಗಿ ಸಿಗುತ್ತೆ ಅದಕ್ಕಷ್ಟೇ ನಾವು ಸೀಮಿತ ಆಗ್ತಿದ್ದೀವಿ. ಮತ್ತು ರೈತರು ಏನೀಗ ನಾವು ಮೊದಲು ಬೆಳೆ ಬೆಳೀತಾ ಇದ್ದರೆ ಬೆಳೀಲಿಕ್ಕೆ ತಯಾರಿಲ್ಲ, ಬರೀ ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು. ಯಾಕಂದರೆ ಕಮರ್ಷಿಯಲ್ ಬೆಳೆಗಳನ್ನು ಬೆಳೆದ್ರೆ ಅವ್ರಿಗೆ ಉತ್ಪನ್ನ ಜಾಸ್ತಿ ಸಿಗ್ತದೆ ಅಥವಾ ಲಾಭ ಜಾಸ್ತಿ ಆಗ್ತದೆ ಅಂದ್ಕೊಂಡು ಹೋಗಿ ಮೂಲ ಬೆಳೆಗಳನ್ನೇ ಬೆಳೆದೇ ಇರೋದ್ರಿಂದ ನಮ್ಮ ಆಹಾರದಲ್ಲಿ ಅಷ್ಟು ನಾವು ಪೌಷ್ಟಿಕಾಂಶ ಇಲ್ಲ. ನಮ್ದೊಂದು ಗಾದೆನೇ ಇದೆ ನೋಡ್ರಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಹಾಗಾದ್ರೆ ಊಟ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಈ ಊಟದಲ್ಲಿ ಅಂದ್ರೆ ನೋಡಿ, ನಾವು ಪ್ರೋಟೀನ್ ಅಂತೀವಿ, ಕೊಬ್ಬು, ಶರ್ಕರ ಪಿಷ್ಟ, ಖನಿಜ, ಲವಣ, ಇದ್ರೆಲ್ಲ ಜೊತೆಗೆ ಒಂದು ನೀರು ಒಂದು ಸೇರ್ಕೊಂಡು ಬಿಟ್ರೆ ಉತ್ತಮ ಆಹಾರ ಅಂತೀವಿ. ನಮ್ಮ ಹಿರಿಯರನ್ನ ನೋಡಿ ಎಷ್ಟು ಚೆನ್ನಾಗಿ ಆಹಾರ ಪದ್ಧತಿಯನ್ನ ಮಾಡಿದ್ರ ಅಂದ್ರೆ, ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ನಾವೇನೀಗ ಪ್ರೋಟೀನ್ ಅಂತೀವಿ, ಸಸಾರಜನಕ ಅಂತೀವಿ ಅಥವಾ ಕಾರ್ಬೋಹೈಡ್ರೇಟ್ ಅಂತೀವಿ, ಅದೆಲ್ಲ ನಮ್ಮ ಕೊಬ್ಬು ಆಹಾರದಲ್ಲಿ ಇತ್ತು ಅವಾಗ. ಆದ್ರೆ ಈಗ ನಾವು ಕಾಲ ಬದಲಾದಂತೆ ಏನಾಗಿದೆ ಅಂದ್ರೆ, ರೇಷನ್ ಅಲ್ಲಿ ನೋಡಿ ಅಕ್ಕಿ ಕೊಡ್ತಾರೆ, ಬರೀ ಅಕ್ಕಿನ ತಿನ್ನೋದಾ? ಅಕ್ಕಿ ತಿಂದ ಅವರಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗ್ತದ? ಹಿಂಗಾಗಿ ಈಗ ನಾವು ರೊಟ್ಟಿ ಮಾಡ್ಬೇಕಾದ್ರೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಬಡದ್ ಮಾಡ್ತಿದ್ವಲ್ಲ, ಈಗಿಲ್ಲ, ಅದಕ್ಕೆ ಅರ್ಧಕ್ಕಿಂತ ಜಾಸ್ತಿ ಅಕ್ಕಿ ಸೇರಿಸ್ತಾ ಇದ್ರು ಮೊನ್ನೆ ನಾನು ಹಳ್ಳಿಗೆ ಹೋದಾಗ. ಯಾಕಮ್ಮ ಇದು ಜೋಳದ ಜೊತೆಗೆ ಅಕ್ಕಿ ಮಿಕ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ನಮ್ಗೆ ಇದು ಲಟ್ಟಿಸ್ಲಿಕ್ಕೆ ಜಿಗಿ ಚೆನ್ನಾಗಿ ಬರ್ತದೆ, ನಾವು ಬಡಿತಾ ಇಲ್ಲ, ಲಟ್ಟಿಸ್ ಮಾಡ್ತಾ ಇದೀವಿ ಅಂತೇಳಿ. ರೊಟ್ಟಿ ಬಡಿಯೋದನ್ನೇ ಬಿಟ್ಟಿದ್ದಾರೆ ಎಷ್ಟು ಜನ, ಅದೊಂದು ಅವ್ರಿಗೆ ಅನ್ನ ಮಾಡ್ಕೊಂಡು ತಿನ್ನೋದು ಆರಾಮಾಗಿ ಬಿಟ್ಟಿದೆ, ಸರಳ, ಶ್ರಮ ಇಲ್ಲ. ಈ ರೀತಿ ನಿಮ್ಮ ಆಹಾರ ಪದ್ಧತಿ ಬಹಳ ಈಗ ಕೆಟ್ಟೆ ಹೋಗಿದೆ, ಅದಕ್ಕಾಗಿ ಈಗ ನಾವು ಅದನ್ನ ನೆನಪಿಸಬೇಕಾಗಿದೆ. ನೀವೇನು ರೈತ ಮಹಿಳೆಯರಿಗೆ ಅಂದ್ರಲ್ಲ ಡಾಕ್ಟರ್ ಸುರೇಖ ಸಂಗನಗೌಡ, ನೀವು ಹೇಳೋದು ಮಾತು ಸಹಜ. ಅಂದ್ರೆ ಹಿಂದಿನ ಕಾಲದೊಳಗೆ ಏನಿತ್ತಲ್ಲ, ಹಿರಿಯರು ಮಾಡಿದಂತಹ ಒಂದು ಜವಾರಿ ಊಟ, ಅದರಲ್ಲಿ ಪೌಷ್ಟಿಕಾಂಶ ಇರುವಂತಹ ಆಹಾರ ಇರ್ತಿತ್ತು. ಈಗೇನಾಗಿದೆ, ನಮ್ಮಲ್ಲಿ ಕೆಲಸ ಮಾಡೋ ಪ್ರವೃತ್ತಿನೂ ಕಡಿಮೆ ಆಗಿದೆ, ಹೀಗಾಗಿ ಸಾಕಷ್ಟು ದುಡಿತ ಕಡಿಮೆ ಆಗ್ತಾ ಇದೆ. ಮನೆ ಒಳಗಡೆನು ದುಡಿತ ಕಡಿಮೆ ಆಗ್ತಾ ಇದೆ, ಮನೆ ಹೊರಗಡೆ ದುಡಿತ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ. ಅದಕ್ಕೆ ನಮ್ಮ ರೈತ ಬಾಂಧವರಿಗೆ ತಿಳ್ಕೊಬೇಕಾದ್ದು ಅಂತಂದ್ರೆ, ನಾವು ಎಷ್ಟು ಕ್ರಿಯಾಶೀಲರವಾಗಿರ್ತೀವಿ, ಎಷ್ಟು ಚಟುವಟಿಕೆಯಿಂದ ಇರ್ತೀವಿ ಅಷ್ಟು ನಮ್ಮ ದೇಹ ಚಟುವಟಿಕೆಯಿಂದ ಇರ್ತದೆ. ಹಾಗೇನೆ ಮನೆಯಲ್ಲಿ ಎಷ್ಟು ಚಟುವಟಿಕೆ ಇರ್ತದೆ ಅಷ್ಟು ಪೌಷ್ಟಿಕವಾದ ಆಹಾರ ನಿಮ್ಗೆ ಸಿಗ್ತದೆ. ಹೀಗಾಗಿ ಆ ನಿಟ್ಟಿನೊಳಗೆ ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದ್ದು ಅಂತಂದ್ರೆ, ನಮ್ಮ ಆಹಾರ ಹೇಗಿರ್ಬೇಕು ಅಂತೇಳಿ. ಇವತ್ತು ಡಾಕ್ಟರ್ ಸುರೇಖ ಸಂಕನಗೌಡ ಅವರೇ, ತಾವು ಈ ಸಮುದಾಯ ವಿಜ್ಞಾನದೊಳಗೆ ತಾವು ಸಾಕಷ್ಟು ಅನುಭವ ಉಳ್ಳಂಥವ್ರು. ಗೃಹ ಬಳಕೆ ವಸ್ತುಗಳಾಗಲಿ, ಅಂದರೆ ವಿಶೇಷವಾಗಿ ನಮ್ಮ ಮಹಿಳೆಯರು ಒಂದು ಮನೆಯಲ್ಲಿ ಯಾವ ರೀತಿ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ನೀವು ಸಾಕಷ್ಟು ಬೋಧನೆ ಮಾಡಿದಂಥವ್ರು. ಆ ನಿಟ್ಟಿನೊಳಗೆ ಆಹಾರ, ಸಮರ್ಪಕವಾದ ಆಹಾರ ಯಾವುದು ಅಂತ ಹೇಳ್ತೀರಾ ನಮ್ಮ ಇವತ್ತು ಗ್ರಾಮೀಣ ಭಾಗದ ರೈತರಿಗೆ, ರೈತ ಮಹಿಳೆಯರಿಗೆ? ಆಗಲಿ ಸರ್, ಸರ್ ಒಂದು ಆರೋಗ್ಯಕರ ಆಹಾರ ಅಂದರೆ ಅದರಲ್ಲಿ ಪ್ರೋಟೀನ್, ಕೊಬ್ಬು, ಶರ್ಕರ ಪಿಷ್ಟ, ಇದ್ರ ಜೊತೆಗೆ ಖನಿಜ, ಲವಣ, ಇದ್ರೆಲ್ಲ ಜೊತೆಗೆ ಒಂದು ನೀರನ್ನು ನಾವು ಸೇರಿಸ್ಕೊಂಡ್ಬಿಟ್ರೆ ಇದು ಉತ್ತಮವಾದ ಆಹಾರ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಅದಕ್ಕೆ ನಾವೀಗ ಮೊದಲೇನು ಹೇಳಬೇಕಂದ್ರೆ, ಪ್ರೋಟೀನ್ ಅಂದರೆ ಏನಪ್ಪ, ಇದು ಎದುರೊಳಗಿರ್ತದೆ, ಇದು ಯಾಕೆ ಬೇಕು ಅಂತ ಅರ್ಥ ಆದರೆ ಅವರು ಉಪಯೋಗ ಮಾಡಲಿಕ್ಕೆ ಸರಳ ಆಗ್ತದೆ. ಈ ಪ್ರೋಟೀನ್ ಅನ್ನೋದು ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಅಂಶ. ಇದರಲ್ಲಿ ನಮ್ಮ ಪ್ರತಿಯೊಂದು ನಮ್ಮ ದೇಹದಲ್ಲಿ ಏನು ಭಾಗಗಳದಾವಲ್ಲ, ಈಗ ಉದಾಹರಣೆಗೆ ಚರ್ಮ ಆಗಿರ್ಬೋದು, ಮೂಳೆ, ಸ್ನಾಯು, ಕೂದಲ, ನಮ್ಮ ರಕ್ತ, ಹಾರ್ಮೋನ್, ಇವೆಲ್ಲ ನಮ್ಮ ದೇಹದ ಅಂಗಾಂಶಗಳಿರ್ತವೆ. ಇದನ್ನ ಬೆಳವಣಿಗೆಗೆ ನಮ್ಮ ಈ ಪೋಷಕಾಂಶ ಎಲ್ಲ ಪ್ರೋಟೀನ್ ಬೇಕೇ ಬೇಕಾಗ್ತದೆ. ನಮ್ಮ ದಿನನಿತ್ಯ ನಾವೇನು ಕೆಲಸ ಮಾಡ್ತೀವಲ್ಲ, ಆ ಚಟುವಟಿಕೆ ಮಾಡಲಿಕ್ಕೂ ಈ ಪ್ರೋಟೀನ್ ಬೇಕಾಗ್ತದೆ. ನಮ್ಮ ದೇಹದಲ್ಲಿ ನಾವೇನು ಜೀವಕೋಶಗಳು ಅಂತೀವಲ್ಲ ಅದರ ಶಕ್ತಿಯನ್ನು ಹಿಡಿದಿಟ್ಕೊಳ್ಳಿಕ್ಕೂ ಈ ಪ್ರೋಟೀನ್ ಬೇಕಾಗ್ತದೆ ನಮಗೆ. ಆಮೇಲೆ ರೋಗ ನಿರೋಧಕ ಕಣಗಳು ಬೇಕೇ ಬೇಕು ನಮಗೆ, ಯಾವಾಗಲೂ ಆರಾಮಿಲ್ಲ ಅಂತೀವಿ ನೋಡಿ, ರೋಗ ನಿರೋಧಕ ಕಣಗಳನ್ನು ನಿರ್ಮಾಣ ಮಾಡಲಿಕ್ಕೂ ಈ ಪ್ರೋಟೀನ್ ಬೇಕಾಗ್ತದೆ. ಹಾಗಾದರೆ ಎದರಲ್ಲಿ ಇರ್ತದಪ್ಪ ಅಂದರೆ ಹಾಲು, ಮೊಟ್ಟೆ, ಮಾಂಸ, ಮೊಸರು, ಮಜ್ಜಿಗೆ, ಗಿಣ್ಣ, ಪನ್ನೀರು, ಇದರಲ್ಲಿ ಬರೀ ಹಾಲು ಹಾಲಿನ ಉತ್ಪನ್ನಗಳು ಅಷ್ಟೇ ಅಲ್ಲ, ದ್ವಿದಳ ಧಾನ್ಯಗಳಲ್ಲಿ ಸೋಯಾವರೆ, ಶೇಂಗಾ, ವಟಾಣಿ, ಹೆಸರು, ಕಡಲೆ, ಉದ್ದು, ಹುರುಳಿ, ಅವರೆ, ಮತ್ತು ನಾವಂತೂ ಡ್ರೈ ಫ್ರೂಟ್ಸ್ ಹೇಳೇ ಹೇಳ್ತೀವಿ, ಬಾದಾಮಿ, ಪಿಸ್ತಾ, ಮತ್ತು ಇಡೀ ಧಾನ್ಯಗಳಂದರೆ ಗೋಧಿ, ರಾಗಿ, ಜೋಳ, ಸಜ್ಜೆ, ಬರಗು, ಸಾವೆ, ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಈ ದಿನನಿತ್ಯದಲ್ಲಿ ನಾವು ಈ ಆಹಾರಗಳನ್ನು ಉಪಯೋಗ ಮಾಡ್ತಾ ಇದ್ದರೆ ನಮಗೆ ಪ್ರೋಟೀನ್ ಸಿಗ್ತದೆ. ಅದೇ ರೀತಿ ನಾವು ಏನೊಂದು ಕಾರ್ಬೋಹೈಡ್ರೇಟ್ ಅಂದ್ವಿ, ಕಾರ್ಬೋಹೈಡ್ರೇಟ್ ಅಂದರೆ ಶರ್ಕರ ಪಿಷ್ಟ ಅಂತೀವಿ. ಸೊ ಇದು ಎದಕ್ಕೆ ಬೇಕಂದರೆ ನಮ್ಮ ದೇಹದ ಕಾರ್ಯಗಳನ್ನು ನಾವು ಸಮರ್ಪಕವಾಗಿ ಮಾಡಲಿಕ್ಕೆ ನಮಗೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನು ಈ ಕಾರ್ಬೋಹೈಡ್ರೇಟ್ ನಮಗೆ ನೀಡ್ತದೆ, ಅಥವಾ ಶರ್ಕರ ಪಿಷ್ಟ ನಮಗೆ ನೀಡ್ತದೆ. ಅದಕ್ಕೆ ನಾವು ಇವುಗಳನ್ನು ಶಕ್ತಿ ಉತ್ಪಾದಕ ಅಂತ ಕರಿತೀವಿ. ನಾವು ಇದು ಎದರಲ್ಲಿ ಇರ್ತದೆ ಅಂದರೆ ಸಾವಿ, ನವಣೆ, ಬರಗು, ಅಕ್ಕಿ, ಗೋಧಿ, ಜೋಳ, ರಾಗಿ, ಸಜ್ಜೆ, ಅಂದರೆ ಏಕದಳ ಮತ್ತು ದ್ವಿದಳ ಎರಡು ಧಾನ್ಯಗಳಲ್ಲಿ ಇರ್ತದೆ. ಮತ್ತು ಸಕ್ಕರೆ ಅಂಶ ಬೆಲ್ಲ, ಜೇನುತುಪ್ಪ, ಸಕ್ಕರೆಯಲ್ಲೂ ಇದು ಇರ್ತದೆ. ಮತ್ತು ಪಿಷ್ಟ ಅಂಶಗಳಿರೋದ್ರಲ್ಲಿ ಧಾನ್ಯಗಳಾಗಿರ್ಬೋದು ಅಥವಾ ಆಲೂಗಡ್ಡೆ, ಗೆಣಸು, ಗಜ್ಜರಿ, ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಈ ರೀತಿ ಆಹಾರವನ್ನು ಈ ಕಾಳುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕಾರ್ಬೋಹೈಡ್ರೇಟ್ ಸಿಗಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಕೊಬ್ಬು. ಕೊಬ್ಬು ಅದು ಜಿಡ್ಡು ಪದಾರ್ಥಗಳು, ಅದೊಂದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಮುಖ್ಯ ಅಂಶ ಅಂತ ನಾವು ಹೇಳ್ಬೋದು. ಇದು ಅಷ್ಟೇ ನಮಗೆ ದೇಹಕ್ಕೆ ಬೇಕಾದ ಒಂದು ಶಕ್ತಿಯನ್ನು ನೀಡ್ತೈತಿ. ಮತ್ತು ಇದು ನಾವು ಎದರಲ್ಲಿ ಸಿಗ್ತದೆ ಅಂದರೆ ಸಿಹಿ ಪದಾರ್ಥಗಳಾಗಿರ್ಬೋದು, ಬೆಣ್ಣೆ, ಗಿಣ್ಣ, ತುಪ್ಪ, ಮಾಂಸ, ಮೊಟ್ಟೆ, ಶೇಂಗಾ, ಎಳ್ಳು, ಕುಸುಬಿ, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಕೊಬ್ಬರಿ, ಆಲಿವ್ ಎಣ್ಣೆ, ಇದರಲ್ಲೆಲ್ಲ ನಮಗೆ ಜಾಸ್ತಿ ಕೊಬ್ಬಿರೋದ್ರಿಂದ ನಮಗೆ ಇದು ಶಕ್ತಿ ನೀಡುತ್ತದೆ. ಮತ್ತು ತುಪ್ಪ, ಇವನ್ನೆಲ್ಲ ನಾವೇ ಹೇಳ್ತೀವಲ್ಲ ಈಗೆಲ್ಲ ಎಣ್ಣೆ ನೀವು ಕಡಿಮೆ ತಿನ್ನಿ, ಕೊಬ್ಬು ಜಾಸ್ತಿ ಶೇಖರಣೆ ಆಗ್ತದೆ ಅಂತೀವಲ್ಲ, ನಮಗೆ ದೇಹಕ್ಕೆ ಬೇಕಾದಷ್ಟು ನಾವು ಒಂದು ತಿನ್ನಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ನಾರು, ನಾರು ತಮಗೆ ಗೊತ್ತೇ ಇದೆ, ಅದು ನಮಗೆ ಜೀರ್ಣಕ್ರಿಯೆಗೆ ಬಹಳ ಫೈಬರ್ ಸಹಾಯ ಮಾಡ್ತದೆ. ಅದಕ್ಕಾಗಿ ಮತ್ತು ಮಧುಮೇಹ ಆಗಲಿ, ಹೃದಯ ರೋಗ ನಿಯಂತ್ರಣಕ್ಕೆ ಸಹಿತ ಇದು ನಾರು ಬಹಳ ಉಪಯೋಗ ಆಗಿರೋದ್ರಿಂದ, ಹಣ್ಣುಗಳನ್ನು ತಿನ್ನೋದ್ರಿಂದ ಬಾಳೆಹಣ್ಣು ಆಗಿರ್ಬೋದು, ಚಿಕ್ಕು ಹಣ್ಣು ಅಥವಾ ಸೇಬು ಹಣ್ಣು, ಮತ್ತು ತರಕಾರಿ ತೊಗೊಂಡ್ರೆ ಚವಳಿಕಾಯಿ, ಬೀನ್ಸ್, ಹೀರೆಕಾಯಿ, ಮತ್ತು ಹಸಿರು ಸೊಪ್ಪುಗಳಲ್ಲಿ ಮೆಂತೆ, ಮೂಲಂಗಿ, ನುಗ್ಗೆ ಸೊಪ್ಪು, ಇಂಥದ್ದುಗಳೆಲ್ಲ ಉಪಯೋಗ ಮಾಡೋದ್ರಿಂದ ಜಾಸ್ತಿ ನಮಗೆ ನಾರಿನಾಂಶ ಆಗಿ ನಮಗೆ ಜೀರ್ಣಕ್ರಿಯೆ ಒಂದು ಸುಲಭ ಆಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನೀರು, ಈ ಆಹಾರದಲ್ಲಿ ನೀರು ಯಾಕೆ ಸೇರಿಸಿದ್ದೀವಿ ಅಂದರೆ ನಮಗೆ ಕನಿಷ್ಠ 2 ಲೀಟರ್ ನೀರು ಕುಡಿಬೇಕು. ಇದರಿಂದ ಮಲಬದ್ಧತೆ ಹೋಗ್ತದೆ ಒಂದು, ಮತ್ತು ಮೂತ್ರಪಿಂಡದಲ್ಲಿ ಕಲ್ಲುಗಳೇನಾಗ್ತಾ ಇಲ್ಲ ಅದನ್ನು ತಡಿಬೋದು, ಮತ್ತು ವಿಷಕಾರಿ ವಸ್ತುಗಳನ್ನು ನಮ್ಮ ದೇಹದಿಂದ ಹೊರಗಾಕಲಿಕ್ಕೆ ನಮಗೆ ನೀರು ಬೇಕೇ ಬೇಕು. ಹಾಂ, ಡಾಕ್ಟರ್ ಸುರೇಖಾ ಸಂಕನಗೌಡ ಅವರೇ, ಈಗ ನಾವು ಸಮ ಪ್ರಮಾಣದ ಆಹಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂದರೆ ಮುಖ್ಯವಾಗಿ ಇವತ್ತು ಡಾಕ್ಟರ್ ಸಂಕನಗೌಡ ಅವರೇ ತಾವು ಹೇಳಿದವರಂತ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳು ಅಂದರೆ ಪೋಷಕಾಂಶಗಳು ದೊಡ್ಡ ದೊಡ್ಡ ಇವುಗಳಲ್ಲಿ ಧಾನ್ಯಗಳಲ್ಲಿ ಮತ್ತು ಏಕದಳ ದ್ವಿದಳ ಇವುಗಳಲ್ಲಿ ಸಿಗುವಂಥವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇದಾವಲ್ಲ, ಇವು ಬಹುಶಃ ನಮ್ಮ ಈ ರೈತರಿಗೆ ಯಥೇಚ್ಛವಾಗಿ ಸಿಗುವಂಥವು. ಮತ್ತು ಇವತ್ತು ಗ್ರಾಮೀಣ ಭಾಗದ ಹಿರಿಯ ಮಹಿಳೆಯರಿಗೆ ಇದ್ರ ಬಗ್ಗೆ ಸಾಕಷ್ಟು ಅರಿವಿದೆ. ಈಗ ಅವರು ಮಾಡ್ತಾ ಇರುವಂಥ ಅಡುಗೆಯಲ್ಲಿ ಈ ಎಲ್ಲ ಒಂದು ಪದಾರ್ಥಗಳು ಇದೆ ಅಂತ ತಮಗನಿಸುತ್ತಾ? ಜೋಳ, ಗೋಧಿ ನಮ್ಮ ಹಿರಿಯರು ಮೊದಲಿಂದನೂ ಅಂದರೆ ನಾವೇನು ಬೆಳಿತೀವಲ್ಲ, ನಾವು 10 ಕಿಲೋಮೀಟರ್ ರೇಡಿಯಸಲ್ಲಿ ಏನಿದೆ ಅದನ್ನು ತಿನ್ನೋದ್ರಿಂದ ನಮಗೆ ಭಾಳ ಒಳ್ಳೆಯದು ಅಂತ ಯಾವಾಗಲೂ ಹೇಳ್ತಾನೆ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಕೃಷಿಯಲ್ಲಿ ಆಸಕ್ತಿ ಕಡಿಮೆ ಆಗಿ ನಗರದತ್ತ ಮುಖ ಮಾಡ್ತಾ ಇದ್ದಾರೆ ಅನೇಕ ಯುವಕರು. ನೋಡ್ರಿ, ಹೊರಗಡೆ ದುಡಿಯೋದಂದರೆ ಹೌದು ಮಾಡ್ತೀವಿ ಅಂತಾರೆ. ಈಗ ಮೊನ್ನೆ ನಮ್ಮ ಕಾಲೇಜಿಗೆ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ದವರು ಶ್ರೀತಾ ಆನಂದ್ ಅವರು ಬಂದಿದ್ದರು. ಅವ್ರು ಕೇಳ್ತಾ ಇದ್ದ ವಿದ್ಯಾರ್ಥಿಗಳು, ಎಷ್ಟು ಜನಕ್ಕೆ ನಿಮಗೆ ಕೃಷಿಯಲ್ಲಿ ಆಸಕ್ತಿ ಇದೆ? ಒಬ್ಬರು ಕೈ ಎತ್ತಲಿಕ್ಕೆ ರೆಡಿ ಇಲ್ಲ. ಏನಾಗುತ್ತೆ ಅಂದರೆ ರೈತರು ರೆಡಿ ಇಲ್ಲ ತಮ್ಮ ಮಕ್ಕಳನ್ನ ಹೊಲಗಳಿಗೆ ಕಳಿಸ್ಲಿಕ್ಕೆ. ಯಾಕಂದರೆ ಇದೇನಾಗುತ್ತೆ, ಇದರಲ್ಲಿ ಪ್ರಾಫಿಟ್ಟೇ ಇಲ್ಲ, ಯಾಕೆ ನಾವು ಇದರಲ್ಲಿ ಕೃಷಿಯಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಮನೋಭಾವನದಿಂದ ನಾವೇನು ಜೋಳ, ಗೋಧಿ ಮುಖ್ಯವಾಗಿ ಅಥವಾ ನಾವು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ವಿ, ಅದು ಕಡಿಮೆ ಆಗಿ ಬರೀ ಕಮರ್ಷಿಯಲೈಸೇಷನ್ ಆಗಿಬಿಟ್ಟಿದೆ. ಈಗ ನಮಗೆ ವಾಣಿಜ್ಯ ಬೆಳೆಗಳ ಹತ್ರ ಹೆಚ್ಚಿಗೆ ಮುಖ ಮಾಡಿರೋದ್ರಿಂದ ಈಗ ನಮಗೆ ಈ ಧಾನ್ಯಗಳನ್ನು ಉಪಯೋಗ ಮಾಡೋದು ಹಳ್ಳಿಯಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೊಂದು ಭಯ ಏನಂದರೆ ಪೂರ್ಣ ಆಹಾರದಲ್ಲಿ ಇದು ಬೇಕೇ ಬೇಕು, ಇದು ಇಲ್ಲದೇ ನಮ್ಮ ಜೀವನ ಇಲ್ಲ ಅನ್ನೋದು ಮನವರಿಕೆ ಮಾಡಬೇಕಾಗಿರೋದ್ರಿಂದ ಈ ಆಹಾರ ಪೋಷಕಾಂಶಗಳು ಯಾವ್ಯಾವಿದೆ ಅಂಥೇಳಿ ನಾನು ಮಾತಾಡ್ತಾ ಇದ್ದೆ. ಪ್ರೋಟೀನ್ ಅಂತ ಹೇಳಿದೆ, ಇದು ಕಾರ್ಬೋಹೈಡ್ರೇಟ್ ಅಂದೆ, ನಾರು ಅಂದೆ, ನೀರು ಅಂದೆ, ಮೈಕ್ರೋನ್ಯೂಟ್ರಿಯಂಟ್ಸ್ ಬೇಕು ಅವ್ರಿಗೆ. ಡಾಕ್ಟರ್ ಸುರೇಖ ಸಂಕನಗೌಡ ಅವರೇ, ಅಂದ್ರೆ ತಾವು ಹೇಳಿದ ಪ್ರಕಾರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅರಿವಿದೆ. ಆದ್ರೆ ಏನಾಗಿದೆ, ಈಗ ಮೂಲ ತಮ್ಮ ಕೃಷಿ ಉದ್ಯೋಗವನ್ನು ಬಿಟ್ಟು ರೈತರು ಅತಂತ್ರರಾಗಿದ್ದಾರೆ ಎಷ್ಟೋ ಜನ. ಈಗ ಆ ನಿಟ್ಟಿನೊಳಗೆ ಅವ್ರಿಗೆ ಆಹಾರವನ್ನು ಕೂಡ ಆಯ್ಕೆ ಮಾಡೋದ್ರಲ್ಲಿ ತೊಂದರೆಗಳಾಗ್ತಾ ಇದೆ ಅಂತೇಳಿ. ಹೀಗಾಗಿ ತಾವು ಹೇಳಿದ ಮಟ್ಟಿಗೆ ಆಹಾರದಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇದೆ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ರೈತರಷ್ಟೇ ಅಲ್ಲ, ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇವತ್ತು ಆ ನಿಟ್ಟಿನೊಳಗೆ ಡಾಕ್ಟರ್ ಸುರೇಖಾ ಸಂಕನಗೌಡ ಅವರೇ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಹೇಳ್ತಾ ಇದ್ರು, ಪ್ರೋಟೀನು ಮತ್ತೆ ಫೈಬರು ಆಮೇಲೆ ಕಾರ್ಬೋಹೈಡ್ರೇಟ್ಸು ಮತ್ತೆ ಫ್ಯಾಟ್ಸ್ ಅದೆಲ್ಲ ಹೇಳ್ತಾ ಇದ್ರೆ, ಈಗ ಮುಖ್ಯವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಯಾಕಂದ್ರೆ ಒಂದು ಪರಿಪೂರ್ಣ ಆರೋಗ್ಯ ಇರಬೇಕು ಅಂತಂದ್ರೆ ವಿಟಮಿನ್ಸ್ ಮಿನರಲ್ಸ್ ಬೇಕಾಗ್ತದೆ. ಹೀಗೆ ಈ ಒಂದು ವಿಟಮಿನ್ಸ್ ಮಿನರಲ್ಸ್ ಯಾವ ತರ ನಮ್ಮ ದೇಹದ ಒಂದು ಆರೋಗ್ಯವನ್ನು ಕಾಪಾಡೋ ನಿಟ್ಟಿನೊಳಗೆ ಸಹಾಯ ಮಾಡ್ತಾವೆ, ಮತ್ತೆ ಯಾವ್ಯಾವು ಅವನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಮತ್ತೆ ಅವು ಎಲ್ಲಿ ಸಿಗ್ತಾವು ಹೇಳ್ಬೋದಾ? ಆಗ್ಲಿ ಸರ್. ಸರ್, ನಾವು ಹೇಳ್ತೇವೆ ವಿಟಮಿನ್, ನಾವು ಶಾಲೆಯೆಲ್ಲ ಕಲ್ತಿರೋದು ವಿಟಮಿನ್ ಎ ಬಿ ಸಿ ಡಿ ಇ ಅಂತ ಹೇಳಿ ಈಗ ನಾವು ಲಿಸ್ಟ್ ಮಾಡಿದ್ದೀವಿ. ಸೊ ಈ ವಿಟಮಿನ್ ಎ ಅಂದ್ರೆ ಏನಪ್ಪಾ ಅಂದ್ರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಮುಖ್ಯವಾಗಿ ನಮ್ಮ ಕಣ್ಣಿನ ಆರೋಗ್ಯಕ್ಕಾಗಿ ವಿಟಮಿನ್ ಎ ಬೇಕು. ಈ ಮತ್ತೆ ನಮ್ಮ ಚರ್ಮ ಆಗಿರ್ಬೋದು, ಹಲ್ಲು ಆಗಿರ್ಬೋದು, ಅಸ್ಥಿ ಪಂಜರ ಇವೆಲ್ಲ ರಕ್ಷಣೆ ಮಾಡಲಿಕ್ಕೆ ನಮ್ಗೆ ವಿಟಮಿನ್ ಎ ಬೇಕಾಗ್ತದೆ. ಎಲ್ಲಿರ್ತದಪ್ಪ ಇದು ವಿಟಮಿನ್ ಎ ಅಂದ್ರೆ ನಮ್ಮ ಕುಡಿಯೋ ಹಾಲಲ್ಲಿ, ಮೊಸರಲ್ಲಿ, ಬೆಣ್ಣೆ, ತುಪ್ಪ ಮತ್ತು ಹಣ್ಣುಗಳಂದರೆ ಕಿತ್ತಲೆ ಹಣ್ಣು, ಮಾವಿನ ಹಣ್ಣು, ತರಕಾರಿಗಳನ್ನ ತಗೊಂಡ್ರೆ ಬೀಟ್ರೂಟ್, ಗೆಣಸು, ಗಜ್ರಿ, ಟೊಮ್ಯಾಟೊ, ಹಸಿರು ಸೊಪ್ಪು, ಮೀನು, ಇವುಗಳಲ್ಲೆಲ್ಲ ವಿಟಮಿನ್ ಎ ಇರ್ತದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಗೆ ವಿಟಮಿನ್ ಎ ಅಗ್ದಿ ಮುಖ್ಯವಾಗಿ ಬೇಕು. ಮುಖ್ಯವಾಗಿ ಹೇಳಿದ್ರೆ ಕಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ. ಕಣ್ಣಿಂದ ಯಾರಿಗಾದರೂ ಸಮಸ್ಯೆ ಇದ್ದರೆ ವಿಟಮಿನ್ ಎ ತಿನ್ನಿರಿ ಅಂತ ಹೇಳ್ತೇವೆ ನೋಡಿರಿ, ಜಾಸ್ತಿ ತೊಗೊಳ್ಳಿ ಅಂಥೇಳಿ. ಸೊ ವಿಟಮಿನ್ ಎ ಜಾಸ್ತಿ ಏನು ತೊಗೋಬೇಕಂದ್ರೆ ಅವರು ಇದೇ ರೀತಿ ತರಕಾರಿಗಳಾದರೆ ಬೀಟ್ರೂಟ್ ಆಗಿರ್ಬೋದು, ಗೆಣಸು, ಗಜ್ರಿ, ಇವನ್ನ ಇದು ಟೊಮೆಟೊ ಆಗಿರ್ಬೋದು, ಹಸಿರು ಸೊಪ್ಪಾಗಲಿ ಜಾಸ್ತಿ ತೊಗೋಬೇಕು. ಮತ್ತು ಹಣ್ಣುಗಳಂದರೆ ನಾವು ಕಿತ್ತಲೆ, ಮಾವು ಇವನ್ನೆಲ್ಲ ತಿನ್ನಬೇಕು ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡಲಿಕ್ಕೆ ಮತ್ತು ಜೀವಕೋಶ ನಾವೇನಂತೀವಲ್ಲ ಅದು ಬೆಳವಣಿಗೆಗೆ ಮತ್ತು ನಮ್ಮ ನರಮಂಡಲ ಕಾರ್ಯಗಳಿಗೆ ವಿಟಮಿನ್ ಬಿ ಬೇಕಾಗ್ತದೆ. ವಿಟಮಿನ್ ಬಿ ಎದರಲ್ಲಿ ಇರ್ತದಪ್ಪ ಅಂದರೆ ಬೇಳೆಕಾಳು, ಮೀನು, ಮೊಟ್ಟೆ, ಹಸಿರು ಸೊಪ್ಪು, ಮತ್ತು ನಾವು ತರಕಾರಿ ತೊಗೊಂಡ್ರೆ ವಟಾಣಿ, ಬೀನ್ಸ್, ಗಜ್ರಿ, ಗೆಣಸು, ಮತ್ತು ಹಣ್ಣುಗಳನ್ನು ತೊಗೊಂಡ್ರೆ ಸೇಬು, ಕಲ್ಲಂಗಡಿ ಹಣ್ಣು, ಚೆರಿ, ಇದರಲ್ಲಿ ವಿಟಮಿನ್ ಬಿ ಇರ್ತದೆ. ಇದರಿಂದ ನಮಗೆ ಒಂದು ದೇಹಕ್ಕೆ ಶಕ್ತಿ ನೀಡಲಿಕ್ಕೆ ಸಹಾಯ ಮಾಡ್ತದೆ. ಅದೇ ರೀತಿ ವಿಟಮಿನ್ ಸಿ, ಇದನ್ನು ನಮಗೆ ಏನಂದ್ರೆ ಇದು ನಮ್ಮ ದೇಹಕ್ಕೆ ಒಂದು ರಕ್ಷಣೆ ನೀಡುವಂಥದ್ದು. ನಾವೇನು ನಾವು ಊಟ ಮಾಡ್ತೀವಲ್ಲ ಅಯನ್ ಕಂಟೆಂಟ್, ಅದನ್ನು ಹೀರ್ಕೊಳ್ಳಿಕ್ಕೆ ನಮಗೆ ವಿಟಮಿನ್ ಸಿ ಬೇಕೇ ಬೇಕಾಗುತ್ತೆ. ಮತ್ತು ಒಂದು ನಮ್ಮ ಗಾಯಗಳೇನಾಗ್ತೇವೆ ಅದು ಮಾಗಲಿಕ್ಕೂ ನಮ್ಗೆ ದೇಹದಲ್ಲಿ ವಿಟಮಿನ್ ಸಿ ಬೇಕಾಗ್ತದೆ. ಇದು ಎದ್ರಿಂದ ಸಿಗ್ತದಪ್ಪ ಅಂದರೆ ನೆಲ್ಲೆಕಾಯಿ, ನಿಂಬೆಹಣ್ಣು, ಕಿತ್ತಲೆ, ಟೊಮ್ಯಾಟೊ, ಮೋಸಂಬಿ, ಪೇರ್ಲಾ, ಮತ್ತು ಮೊಳಕೆ ಬರಿಸಿದ ಕಾಳು, ಅನಾನಸ್. ಅಂದರೆ ವಿಟಮಿನ್ ಸಿ ಹೆಚ್ಚಿಗೆ ನಾವು ಹುಳಿ ಇರೋ ಹಣ್ಣುಗಳಲ್ಲಿ ಇದು ಜಾಸ್ತಿ ಇರ್ತದೆ. ಹೀಗಾಗಿ ಇದು ಅದು ನಮಗೆ ದೇಹಕ್ಕೆ ಈ ಸೇವನೆ ಮಾಡೋದರಿಂದ ಸಿಗುತ್ತೆ. ಮತ್ತು ವಿಟಮಿನ್ ಡಿ, ಇದು ನಮ್ಮ ಮೂಳೆಗಳ ಒಂದು ಆರೋಗ್ಯಕ್ಕೆ ಬಹಳ ಅವಶ್ಯಕವಾಗಿರಬೇಕಾಗಿರುವಂಥದ್ದು. ಇದರ ಮೂಲ ಅಂತಂದರೆ ನಾವು ಒಂದು ಹೇಳ್ತೀವಲ್ಲ ಸೂರ್ಯನ ಎಳೆ ಬಿಸಿಲು ಆಗಿರ್ಬೋದು, ಹಾಲು, ಮೀನು, ಮೊಟ್ಟೆ, ಗಜ್ರಿ, ಸೇಬು ಹಣ್ಣು, ದಾಳಿಂಬೆ, ಇವುಗಳನ್ನು ತಿನ್ನೋದ್ರಿಂದ ನಮಗೆ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಬೇಕಾದಂಥದ್ದು ಸಿಗ್ತದೆ. ಅದೇ ಇನ್ನೊಂದು ಕಡೆದು ವಿಟಮಿನ್ ಇ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ರಕ್ತ ಕಣಗಳ ಒಂದು ಪರಿಚಲನೆಗೆ ಸಹಾಯ ಆಗ್ತದೆ ಮತ್ತು ಕಣ್ಣು ಮತ್ತು ಚರ್ಮ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಹಿತ ಸಹಾಯ ಮಾಡ್ತದೆ. ಈ ವಿಟಮಿನ್ ಇ ಎದರಲ್ಲಿ ಇರ್ತೈತಪ್ಪ ಅಂದರೆ ಹಸಿರು ಸೊಪ್ಪು, ಪಪಾಯಿ, ಮಾವು, ಬಾದಾಮಿ, ಪಾಲಕ್, ಸೂರ್ಯಕಾಂತಿ ಎಣ್ಣೆ ಮತ್ತು ಬೆಣ್ಣೆಗಳಲ್ಲಿ ಇದು ಜಾಸ್ತಿ ಇರ್ತದೆ. ಹೀಗಾಗಿ ಈ ಮೈಕ್ರೋನ್ಯೂಟ್ರಿಯೆಂಟ್ ಏನಂತ ಇದ್ರಲ್ಲ ಸರ್, ವಿಟಮಿನ್ ಎ, ಬಿ, ಸಿ, ಡಿ, ಇವು ಐದು ನಮ್ಮ ದೇಹಕ್ಕೆ ಅತಿ ಮುಖ್ಯ. ಈ ರೀತಿ ನಾವು ಆಹಾರವನ್ನು ಸೇವಿಸೋದ್ರಿಂದ ಅದು ನಮಗೆ ಸಿಗ್ತದೆ. ಅದೇ ರೀತಿ ತಾವು ಅಂದರೆ ಖನಿಜ ಲವಣಗಳು ಅಂಥೇಳಿ ವಿಟಮಿನ್ಸ್ ಜೊತೆಗೆ ನಮಗೆ ಮಿನರಲ್ಸು ಬೇಕು. ಈ ಖನಿಜ ಲವಣಗಳಂದರೆ ಕ್ಯಾಲ್ಶಿಯಂ, ಕ್ಯಾಲ್ಶಿಯಂ ಹೇಳ್ತಿರ್ತಾರೆ ಯಾವಾಗಲೂ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ನಮಗೆ ಬೇಕು ಅಂಥೇಳಿ. ಇದು ರಾಗಿಯಲ್ಲಿ, ಹಾಲಿನಲ್ಲಿ, ಮೊಟ್ಟೆಯಲ್ಲಿ, ಹಸಿರು ತರಕಾರಿ ಆಗಿರ್ಬೋದು, ಕಿತ್ತಳೆ, ಮೋಸಂಬಿ, ನಿಂಬೆಹಣ್ಣು, ಮತ್ತು ತರಕಾರಿ ತೊಗೊಂಡ್ರೆ ಬೀನ್ಸ್, ಬೆಂಡೆಕಾಯಿ, ಟೊಮೆಟೊ, ಇವುಗಳಲ್ಲೆಲ್ಲ ಕ್ಯಾಲ್ಸಿಯಂ ಇರ್ತದೆ. ಸೊ ನಮಗೆ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಮತ್ತು ನಮ್ಮ ಕೂದಲುಗಳನ್ನ ಆರೋಗ್ಯನ ಕಾಪಾಡಲಿಕ್ಕೆ ಇದು ಬಹಳಷ್ಟು ಅವಶ್ಯಕ. ಮತ್ತು ಇನ್ನು ಕ್ಯಾಲ್ಸಿಯಂ ತೊಗೊಳ್ಳೋದ್ರಿಂದ ಆಸ್ಟಿಯೋಪೊರೋಸಿಸ್ ನಾವೇನಂತೀವಲ್ಲ ಅದು ತಡೆಗಟ್ಟಲಿಕ್ಕೆ ಇದು ಸಹಾಯ ಮಾಡ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಿನರಲ್ ಅಂದರೆ ಕಬ್ಬಿಣ. ನಾವು ಹೇಳ್ತೇವೆ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣ ಅಂಶ ಇರಲೇಬೇಕಿದ್ದಾದರೆ ನಮಗೆ ಮತ್ತು ಗರ್ಭಿಣಿವರೆಗೂ ನಮಗೆ ಫೋಲಿಕ್ ಇದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರ್ತಾರೆ ಇವನು. ಅದಕ್ಕೆ ಇದು ಏನಪ್ಪ ಅಂದರೆ ಹಸಿರು ಸೊಪ್ಪು, ರಾಗಿ, ಸಜ್ಜೆ, ಬೇಳೆಕಾಳು ಮತ್ತು ಹಣ್ಣುಗಳು ತೊಗೊಂಡ್ರೆ ಮೋಸಂಬಿ, ಪೇರು, ನಿಂಬೆಹಣ್ಣು, ಸೇಬಲ್ಲೆಲ್ಲ ಇದು ಕಬ್ಬಿಣಾಂಶ ಜಾಸ್ತಿ ಇರ್ತದೆ. ಇಂಥ ತರಕಾರಿಗಳನ್ನು ಆಗಲಿ ನಾವು ಹಣ್ಣುಗಳನ್ನಾಗಲಿ ತಿನ್ನಬೇಕಾಗುತ್ತೆ. ಮತ್ತು ಇನ್ನೊಂದು ಪೊಟ್ಯಾಷಿಯಂ ಅಂತೇಳಿ ಕೇಳ್ತಿರ್ಬೇಕು ಕೆಲವೊಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಿಲ್ಲ, ಪೊಟ್ಯಾಷಿಯಂ ಕಡಿಮೆ ಆಗಿದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅಷ್ಟು ನಾವು ಅದು ಕಾಳಜಿ ಕೊಡೋದಿಲ್ಲ. ಸೋಡಿಯಂ ಕಡಿಮೆ ಆದರೆ ಬಹಳಷ್ಟು ಜನರುಗಳಿಗೆ ಅದು ತಾವೇನು ಮಾಡ್ತಾರೆ ಅನ್ನೋದು ಅರಿವಾಗ್ತಿರೋದಿಲ್ಲ ಆ ರೀತಿ. ಸೊ ಇದು ನಮ್ಮ ನರಮಂಡಲ ಆರೋಗ್ಯವನ್ನು ಮೇಯ್ನಾಗಿ ಪೊಟ್ಯಾಷಿಯಂ ಕಾಯ್ದುಕೊಳ್ತದಿದ್ದು, ಮತ್ತು ನಮ್ಮ ಆರೋಗ್ಯಕರ ರಕ್ತದೊತ್ತಡಕ್ಕೆ ಸಹ ಬೇಕಾಗ್ತದೆ. ಇದು ಆಲೂಗಡ್ಡೆ, ಗೆಣಸು, ಬಾಳೆಹಣ್ಣು, ಬೀನ್ಸ್ ಇರಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ. ಅದಕ್ಕಾಗಿ ಇದು ಒಂದು ನಮಗೆ ಅಗದಿ ಮೈಕ್ರೋನ್ಯೂಟ್ರಿಯೆಂಟಲ್ಲಿ ಒಂದು ದೇಹಕ್ಕೆ ಬೇಕಾದಂಥ ಒಂದು ಅಂಶ. ಮತ್ತು ಫಾಸ್ಫರಸ್, ರಂಜಕ, ಇದು ನಾವು ಆಹಾರ ತಿಂತೀವಲ್ಲ ಅದನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ರಂಜಕ ಬೇಕಾಗ್ತದೆ ನಮಗೆ, ಮತ್ತು ಮೂಳೆಗಳ ಆರೋಗ್ಯಕ್ಕೂ ಬೇಕಾಗ್ತದೆ. ಈ ರಂಜಕ ನಮಗೆ ಹಸಿರು ಸೊಪ್ಪಾಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಕಾಲಿಫ್ಲವರ್ ಆಗಿರ್ಬೋದು, ಸೇಬ್ನಲ್ಲಿ ಸಿಗ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ಹೇಳ್ತಾ ಇದ್ದೆ ಸೋಡಿಯಂ ಅಂಥೇಳಿ. ಸೊ ಭಾಳ ಸಲ ನಾನು ಪೇಷಂಟ್ಗಳನ್ನು ಕೇಳಿದಾಗ ಇಲ್ಲಿ ಅವರಿಗೆ ಸೋಡಿಯಂ ಸಡನ್ನಾಗಿ ಕಡಿಮೆ ಆಯಿತು, ಇದರಿಂದ ಅವರಿಗೆ ಆ ಕಡಿಮೆ ಆದಾಗ ಪೇಷಂಟ್ಗಳಿಗೆ ತಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಅರಿವಿರೋದಿಲ್ಲ. ಯಾಕಂದರೆ ಇದು ನರಗಳ ಮತ್ತು ಸ್ನಾಯುಗಳಿಗೆ ಬೇಕಾದಂಥ ಒಂದು ಮುಖ್ಯವಾದ ಮೈಕ್ರೋನ್ಯೂಟ್ರಿಯೆಂಟ್ ಆಗಿರೋದ್ರಿಂದ, ಮತ್ತು ದೇಹದಲ್ಲಿ ನಮ್ಮ ನೀರಿನ ಸಮತೋಲನ ಕಾಪಾಡಲಿಕ್ಕೂ ಈ ಸೋಡಿಯಂ ಬಹಳ ಅವಶ್ಯ. ಇದು ನಮಗೆ ಹಸಿರು ಸೊಪ್ಪು, ಸೇಬು ಹಣ್ಣು, ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು ಇದರಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತದೆ. ಅದಕ್ಕಾಗಿ ಈ ರೀತಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೆಲ್ಲ ಖನಿಜ ಲವಣಗಳು ನಮಗೆ ದೇಹಕ್ಕೆ ಬೇಕೇ ಬೇಕು. ಅದಕ್ಕೆ ನಾವೀಗ ನೋಡೋದ್ರಾಗಿ ಸಾಮಾನ್ಯವಾಗಿ ನಾವು ತರಕಾರಿಗಳನ್ನು ತಿನ್ನಬೇಕು ದಿನ, ಮತ್ತು ಹಣ್ಣುಗಳನ್ನು. ನಾವು ಮೊದಲು ದಿನಕ್ಕೊಂದು ಹಣ್ಣು ತಿನ್ಬೇಕಂತ ಇದ್ವಿ, ಈಗ ಮತ್ತೆ ವೈಜ್ಞಾನಿಕ ನೋಡಿದ್ರೆ ದಿನಕ್ಕೆ ಮೂರು ತರ ಹಣ್ಣು ತಿನ್ನು ಅಂತ ಹೇಳ್ತಾ ಇರ್ತಾರೆ ನಮಗೆ ಯಥೇಚ್ಛವಾಗಿ. ನಮಗೆ ಡಾಕ್ಟರ್ ಸುರೇಖಾ ಸಂಕನಗೌಡರ್ ಅವರೇ, ಮುಖ್ಯವಾಗಿ ಇವತ್ತು ಒಂದು ಸಮತೋಲನ ಆಹಾರ ದೃಷ್ಟಿಯಿಂದ ಇಲ್ಲಿವರೆಗೆ ತಾವು ಈಗ ವಿಟಮಿನ್ಸು ಮತ್ತು ಖನಿಜ ಲವಣ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರಿ. ತಾವು ಹೇಳಿದಂಗೆ ಈಗ ನಮ್ಮ ಜನರಲ್ಲಿ ಈ ಒಂದು ವಿಟಮಿನ್ಸು ಮಿನರಲ್ಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲ. ಮೊದಲು ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಬಗ್ಗೆ ಒಂದು ಮಾಹಿತಿ ಇಲ್ಲ ಅಂದ್ರೂ ಕೂಡ ಖಂಡಿತವಾಗಿ ತಾನೇ ತಾನೇ ಆಗ್ತಿತ್ತು. ಯಾವಾಗಲೂ ರೊಟ್ಟಿ ತಿನ್ನುವಂಥದ್ದು, ಸಿರಿಧಾನ್ಯಗಳನ್ನು ಹೊಲದಲ್ಲಿ ಬೆಳೆದಿರುವಂಥ ಫ್ರೆಶ್ ಕಾಯಿಪಲ್ಲೆಯನ್ನು ತೊಗೊಂಡು ಬರ್ತಿದ್ರು, ಆಮೇಲೆ ತಪ್ಪಲು ಪಲ್ಲೆ ತಿಂತಿದ್ರು. ಹೀಗಾಗಿ ಅವರ ಆರೋಗ್ಯದಲ್ಲಿ ಸಮತೋಲನ ತಾನೇ ತಾನೇ ಆಗ್ತಿತ್ತು. ಈಗೇನಾಗಿದೆ, ನಮ್ಮ ರೈತರು ವಿಮುಖ ಆಗ್ತಾ ಇದ್ದಾರೆ, ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಹೋಗ್ತಾ ಇದ್ದಾರೆ, ಮನೆಗೆ ಬೇಕಾದಂತ ಬೆಳೆಗಳನ್ನು ಬೆಳೀಲಿಕ್ಕೆ ಅವರು ಆಗ್ತಾ ಇಲ್ಲ ಅವರು. ಹೀಗಾಗಿ ಹೊರಗಿನ ತೊಗೊಂಡ್ಬರ್ತಾ ಇದ್ದಾರೆ, ಹೀಗಾಗಿ ಎಷ್ಟೋ ಕೊರತೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ತಾವು ಹೇಳಿದ ಮಾಹಿತಿಯನ್ನು ನಾವೆಲ್ಲ ಗಮನಿಸಬೇಕು. ಮುಖ್ಯವಾಗಿ ಕಾಯಿಪಲ್ಲೆ, ಹಣ್ಣು, ಅದು ಬಹಳ ಮುಖ್ಯ. ಅವೆಲ್ಲ ಇದ್ದು ಅಂದರೆ ಖಂಡಿತವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗ್ತಾವೆ, ವಿಟಮಿನ್ಸು, ಮಿನರಲ್ಸು, ಆಮೇಲೆ ಲವಣ ಮತ್ತು ಖನಿಜಾಂಶ ಇರುವಂಥವು. ಅದೇ ರೀತಿ ನೋಡಿ ಸರ್, ಹಾಲು, ಹಾಲಿನ ಉತ್ಪನ್ನಗಳನ್ನು ಎಷ್ಟು ಬೇಕು ನಮ್ಮ ದೇಹಕ್ಕೆ. ಆದರೆ ಏನಾಗ್ತಾ ಇದೆ ಅಂದರೆ ಈಗ ಯಾರು ಹೈನ ಇಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹೈನ ಇಟ್ಕೊಂಡ್ರೆ ಏನಂತಾರೆ, ಅದಕ್ಕೆ ಮೇವು ಬೇಕಲ್ಲ, ಅದು ಸಿಗ್ತಾ ಇಲ್ಲ ಅಂತಾರೆ. ಆಮೇಲೆ ಹಿಂದೆಲ್ಲ ಗೋಮಾಳ ಇದ್ದವು, ಆ ಗೋಮಾಳಗಳು ಇಲ್ಲ ಇಲ್ಲ ಸರ್. ಈಗ ಎಲ್ಲ ಅದನ್ನು ಉಳ್ಮೆಗೆ ತೊಗೊಂಡ್ಬಿಟ್ಟಿದ್ದಾರೆ, ಅಥವಾ ಅದನ್ನು ಇಲ್ಲೇ ಇಲ್ಲ, ಯಾವ ಊರಲ್ಲಿ ಗೋಮಾಳಗಳಿಲ್ಲ, ಎಲ್ಲಿ ಬಿ ಅವ್ರನ್ನ ಮೇಯಿಸ್ಬೇಕು, ಅದೊಂದು ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಎಷ್ಟು ಚೆನ್ನಾಗಿ ಹಿಂಡ್ತಾ ಇದ್ರು ಮೊದಲು ಬೆಳಗ್ಗೆದ್ದು. ನಮ್ಮ ಅಜ್ಜಿ ನಮಗೆಲ್ಲ ಹಿಂಡಿ ನರೇಗಲ್ಲಿ ನಮ್ಮ ಊರಿಂದ ನಮ್ಮ ಧಾರವಾಡಕ್ಕೆ ಹಾಲು ಬರ್ತಾ ಇತ್ತು ಸರ್ ಅವಾಗಿಂದ. ಅಂದರೆ ಅಷ್ಟು ದಿನನಿತ್ಯಲ್ಲೇ ಹಾಲನ್ನು ಬಳಸಲೇಬೇಕಂತಿತ್ತು. ಈಗಿಲ್ಲ, ಕಮರ್ಷಿಯಲ್ ಮಾಡೋರಷ್ಟೇ ಉತ್ಪಾದನೆ ಮಾಡಿದ್ರು ಅದನ್ನ ಡೈರಿಗೆ ಹಾಕ್ಬಿಡೋದು. ಅಂದರೆ ಅದನ್ನ ಆಹಾರವಾಗಿ ಖಂಡಿತವಾಗಿ ಸೇವಿಸಲೇಬೇಕು ಅನ್ನೋದು ಅಷ್ಟು ಇನ್ನೂ ಇಲ್ಲ. ಹಳ್ಳಿಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಅವರು ಅಯ್ಯೋ ಹಾಲು ಬೆಳಿಗ್ಗೆನೆ ಹಾಕ್ಬಿಟ್ವಿ ರೀ ನಾವು ಚಾಗ್ ಮಾಡ್ಬೇಕಂದ್ರೆ ಹಾಲಿನ ಅಂತಿರ್ತಾರೆ. ನಾನೇ ಆಮೇಲೆ ನಾವು ಚಾ ಕುಡಿಯೋದಿಲ್ಲ ಅಂದ ತಕ್ಷಣ ಅಯ್ಯೋ ನಾವು ಹಾಲು ಇಲ್ಲ ನಮ್ಮ ಮನೇಲಿ ಅಂತ ಹೇಳ್ತಾರೆ. ಅಂದ್ರೆ ಸಂಕೋಚ ಮಾಡ್ಕೊಳ್ಬೇಡಿ, ನಮಗೆ ಹಾಲು ಕೊಡೋದೇನು ಬೇಡ, ಬಟ್ ನೀವು ಒಂದು ಸ್ವಲ್ಪ ಇಟ್ಕೊಂಡು ಎಷ್ಟು ಬೇಕು ದಿನಕ್ಕೆ ಅಷ್ಟು ನೀವು ಉಳಿಸ್ಕೊಂಡು ಆಮೇಲೆ ನೀವು ಕೊಡ್ರಿ ಅಂದ್ರೆ ಕಮರ್ಷಿಯಲೈಸೇಷನ್ ನಿಂತಿರೋದ್ರಿಂದ. ಡಾಕ್ಟರ್ ಸುರೇಖಾ ಅವರು ತಾವು ಹೇಳಿದಂಗೆ ನಮ್ಮ ರೈತ ಬಾಂಧವರು ಗಮನಿಸಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಬಹುದು. ಈಗ ನಮ್ಮ ಆರೋಗ್ಯವನ್ನು ನಾವು ನಿಷ್ಕಾಳಜಿ ಮಾಡೋ ಹಾಗಿಲ್ಲ. ನಮ್ಮ ಮನೆಯ ಸದಸ್ಯರು, ಮಕ್ಕಳು ಅವರೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಬೆಳಬೇಕು ಅಂತಂದ್ರೆ ನಾವು ಮನೆಯಲ್ಲಿರುವಂತ ಹೈನವನ್ನು ನಾವು ಮೊದಲು ಉಪಯೋಗ ಮಾಡೋದು. ಎಷ್ಟೇ ಒಂದು ನಮಗೆ ದುಡ್ಡಿನ ಒಂದು ಅಗತ್ಯತೆ ಬಂದರೂ ಕೂಡ ಈ ಆರೋಗ್ಯದ ಅಗತ್ಯತೆಗೆ ಮುಂದೆ ಅದೇನು ಅಲ್ಲ. ಆ ದೃಷ್ಟಿಯಿಂದ ನಮ್ಮ ರೈತ ಬಾಂಧವರು ಇವತ್ತು ಗಮನಿಸಬೇಕು, ಪೌಷ್ಟಿಕವಾದ ಆಹಾರ ನಾವು ಆರೋಗ್ಯವಾಗಲಿಕ್ಕೆ ಬಹಳ ಅವಶ್ಯಕತೆ ಅದ. ಇವತ್ತಿಲ್ಲಾಂದ್ರೆ ಆಸ್ಪತ್ರೆಗಳಿಗೆ ಹೋಗೋ ಪ್ರಸಂಗ ಬಂದರೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ. ಹೀಗಾಗಿ ನಾವು ದೂರದೃಷ್ಟಿ, ದೂರಗಾಮಿಯಾಗಿ ವಿಚಾರ ಮಾಡಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ಲ, ಅಂದರೆ ರೋಗ ಬರೋದಕ್ಕಿಂತ ಮೊದಲೇ ತಡಿಬೇಕು ನಾವು, ತಡಿಬೇಕು ಅದನ್ನು. ಬಹುಶಃ ಈ ಪೌಷ್ಟಿಕ ಆಹಾರ ತೆಗೆದುಕೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ. ಒಟ್ಟಾರೆ ಡಾಕ್ಟರ್ ಸುರೇಖಾ ಸಂಕನಗೌಡರ್ ಅವರೇ, ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಏನು ಕಿವಿಮಾತು ಹೇಳ್ತೀರಾ? ಸಮತೋಲನ ಆಹಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಹೇಗೆ ನಮ್ಮ ಒಂದು ಅಡುಗೆಯನ್ನು, ನಮ್ಮ ಆಹಾರವನ್ನು ನಿರ್ವಹಣೆ ಮಾಡಬೇಕು? ಈಗ ಅವ್ರು ಏನು ಬೆಳೀತಾ ಇದ್ದಾರೆ ಹೊಲದಲ್ಲಿ ಅದನ್ನು ಮುಖ್ಯವಾಗಿ ಉಪಯೋಗ ಮಾಡಬೇಕು. ಮತ್ತು ಅದರಲ್ಲಿ ಏಕದಳ, ದ್ವಿದಳ, ಮತ್ತು ತರಕಾರಿಗಳು, ಮತ್ತು ಹಣ್ಣುಗಳು ಇವೆಲ್ಲ ಕೂಡಿರಬೇಕು. ಮತ್ತು ಹಾಲು, ಬೆಣ್ಣೆ, ಮೊಸರು ಅವನ್ನೆಲ್ಲ ಮೊದಲೇ ನಾವು ಯಥೇಚ್ಛವಾಗಿ ಬಳಸ್ತಾ ಬಂದಿದ್ದೀವಿ. ಅದು ಈಗ ಯಥೇಚ್ಛವಾಗಿ ಬಳಸ್ತಾ ಇದ್ರು ಅಟ್ಲೀಸ್ಟ್ ಆಹಾರದಲ್ಲಿ ಇರೋ ಆ ಥರ ಆದರೂ ನೋಡ್ಕೋಬೇಕು ಆ ರೀತಿ. ಮತ್ತು ಶುಚಿತ್ವದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಈಗ ನೀರು ನೋಡಿ, ನಲ್ಲಿ ನೀರೇನೇ ಬರ್ತಾ ಇದೆ, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹಿಡಿದಿಟ್ಟು ಅಥವಾ ಅರಿವಿಯಲ್ಲಿ ಸೋಸಿ ಕುಡಿತಾ ಇದ್ರು. ಆ ರೀತಿ ಅವರು ಒಂದು ಶುಚಿತ್ವನ ಮಾಡಿಕೊಂಡು ತಮ್ಮ ಆಹಾರದಲ್ಲಿ ಎಲ್ಲಾನು ಬೇಕು. ಅವು ಯಾಕೆ ಬೇಕಂದರೆ ನಮ್ಮ ದೇಹಕ್ಕೆ ಒಂದು ಶಕ್ತಿನ ಒದಗಿಸ್ಲಿಕ್ಕಾಗಿರ್ಬೋದು, ಅಥವಾ ನಮ್ಮ ದೇಹಕ್ಕೆ ಒಂದು ರಕ್ಷಣೆ ಕೊಡಲಿಕ್ಕಾಗಿರ್ಬೋದು, ಅಥವಾ ನಮ್ಮ ದೇಹದ ಒಂದು ಬೆಳವಣಿಗೆಗೆ ಬೇಕಾಗಲಿಕ್ಕೆ ಈ ಎಲ್ಲ ಅಂಶಗಳು, ನಾವೇನು ಮ್ಯಾಕ್ರೋ ಮೈಕ್ರೋ ಅಂತ ಏನು ಹೇಳ್ತಾ ಇದ್ವಿ, ಮುಖ್ಯ ಆಹಾರ ಅಥವಾ ನಮಗೆ ಕಡಿಮೆ ಕಿರು ಇದರಲ್ಲಿ ನಾವು ಪೋಷಕಾಂಶಗಳಂತ ಇದ್ವಿ, ಅದೆಲ್ಲ ಬೇಕೇ ಬೇಕಾಗಿರೋದ್ರಿಂದ ದಯವಿಟ್ಟು ಇದನ್ನು ಆಹಾರ ಸೇವನೆ ಮಾಡಬೇಕು. ಆಮೇಲೆ ಹೆಣ್ಮಕ್ಳು ಭಾಳ ನೆಗ್ಲೆಕ್ಟ್ ಮಾಡೋದೇನೆಂದರೆ ಗಂಡ್ಮಕ್ಳು ತಿಂದ್ರೂದಿಂದ ನೋಡಿದ್ರಾತು ಅಂಥೇಳಿ. ಆದ್ದರಿಂದ ಇಬ್ಬರ ಆರೋಗ್ಯನೂ ಬಹಳ ಮುಖ್ಯ, ಯಾಕಂದರೆ ಹೆಣ್ಮಕ್ಳು ತಾವು ಆರೋಗ್ಯವಾಗಿದ್ದಾಗನೇ ಬೇರೆಯವ್ರನ್ನ ಆರೋಗ್ಯವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಕಮರ್ಷಿಯಲ್ ಅತ್ತ ಮಾಡ್ರಿ, ಅದು ಬೇಕೇ ಬೇಕು, ಬೆಲೆ ಅವ್ರಿಗೆ ಏನಂತಿರೋದು ಲಾಭಕ್ಕಾಗಿ ಬೇಕೇ ಬೇಕು. ಬಟ್ ಸಣ್ಣ ಪ್ರಮಾಣದಲ್ಲಿ ತಮಗೆ ಏನು ಬೇಕು ಅದನ್ನು, ಏಕದಳ ಆಗಲಿ ಅಥವಾ ಸಿರಿಧಾನ್ಯಗಳನ್ನಾಗಲಿ ದ್ವಿದಳಗಳನ್ನಾಗಲಿ, ಮೊದಲೇ ನೋಡಿ ಅಕ್ಕಿ ಕಾಳುಗಳಲ್ಲಿ ಅಂತ ಹಾಕ್ತಿದ್ರು, ಆ ರೀತಿ ಬೆಳೆಯೋ ಪದ್ಧತಿ ಅಟ್ಲೀಸ್ಟ್ ತಮ್ಮ ಮನೆ ಪೂರ್ತಿ ಆದರೂ ಮಾಡುವಷ್ಟು ಇಟ್ಟುಕೊಂಡು ನೆಕ್ಸ್ಟ್ ಬೇಕಾದ್ರೆ ಕಮರ್ಷಿಯಲ್ಗೆ ಹೋದರೆ ಅದು ಅನುಕೂಲ ಆಗುತ್ತೆ. ಮತ್ತೆ ಈಗ ಬರೋಕ್ಕಿಂತ ಮೊದಲ ಸಿರಿಧಾನ್ಯಗಳೇ ನಮ್ಮ ಸಿರಿಧಾನ್ಯಗಳಿಗೆ ಸರ್, ಅಕ್ಕಿನ ಉಣ್ತಾನೆ ಇರಲಿಲ್ಲ, ಕಡಿಮೆ ಇತ್ತವಾಗ. ಆಮೇಲೆ ಈಗ ನೋಡಿ ಹುರುಳಿಗಳೆಲ್ಲ ಮೊದಲು ನಾವು ರಾಗಿಯನ್ನಾಗಲಿ ಬೆಳೆದ್ರೆ ದನಗಳಿಗೆ ಮತ್ತೆ ಎತ್ತುಗಳಿಗೆ ಕೊಡ್ತಾ ಇದ್ವಿ, ಏನು ಹತ್ತಿ ಬೆಳೀತಾ ಇದ್ವಿ ಹತ್ತಿ ಕಾಳುಗಳನ್ನೆಲ್ಲ. ಈಗ ಇಲ್ಲ, ನಮ್ಗೆ ಹುರುಳಿ ತಿನ್ಬೇಕಂದ್ರೆ ಎಷ್ಟು ನಮಗೀಗ ಅಪರೂಪಾಗಿ ಹೋಗಿದೆ. ಅದೇ ನಮ್ಮ ಮನೆಯಲ್ಲಿ ನಮ್ಗೆ ಬೀಸ್ತಾ ಇದ್ವಿ ಸರ್, ನಾವು ಅಂದರೆ ರುಬ್ತಾ ಇದ್ವಿ ಅದು ಕುದಿಸಿ ದನಗಳಿಗೆ ಹಾಕ್ಲಿಕ್ಕೆ, ಆ ಕಾಲ ಹೋಯ್ತೀಗ. ಅದಕ್ಕಾಗಿ ದಯವಿಟ್ಟು ಅವೇನು ನಮ್ಮ ಹಿಂದಿನ ಹಿರಿಯರು ಮಾಡಿದಾರಲ್ಲ, ಅವು ಹಳೆ ಕಾಲದವರು ಅಥವಾ ಹಳೆ ಆಹಾರ ಅಂತ ಅನ್ನೋಂಗಿಲ್ಲ, ಅದರಲ್ಲೇ ಎಲ್ಲ ಪೋಷಕಾಂಶಗಳಿದ್ವು, ಅದನ್ನೇ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನೋಡಿ, ಅವ್ರು ಮಾಡೋಷ್ಟು ಕೆಲಸ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗಿನ ಸೊಸೆಯರಾಗಲಿ ನಾವು ಮಕ್ಕಳನ್ನ ಹಿಡ್ಕೊಂಡು ನಮ್ಗೆ ಹಿಂಡ್ಲಿಕ್ಕೆ ಬರೋದಿಲ್ಲ, ನಮ್ಮ ತಾಯಿಗಳೆಲ್ಲ ಅದನ್ನ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಏನು ಹಿಂದಿನ ಮಾಡಿಕೊಂಡ್ರೆ ಆ ಪದ್ಧತಿಗಳನ್ನ ನಾವು ಇನ್ನೂ ಪರಿಪಾಲನೆ ಮಾಡಿರೋದ್ರಿಂದ ನಮ್ಮಲ್ಲಿ ಒಂದು ಉತ್ಸಾಹ ಅನ್ರಿ, ಅಥವಾ ನಮ್ಮ ಚಟುವಟಿಕೆಗಳು ಇನ್ನೂ ಜಾಸ್ತಿಯಾಗಿ ಆರೋಗ್ಯಕವಾಗಿ ನಾವು ಒಂದು ಜೀವನ ನಡೆಸಬಹುದು ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಸುರೇಖ ಶಂಕರಗೌಡರವರೇ, ತುಂಬಾ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ರೈತ ಬಾಂಧವ ಮೊದಲನೇ ಹಾಗೆ ನಾವು ವಿಚಾರ ಮಾಡೋದನ್ನು ಕಲಿಯೋಣ, ಸದೃಢವಾಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ, ಉತ್ತಮ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳೋಣ, ಪ್ರೋಟೀನು, ವಿಟಮಿನ್ಸ್, ಮಿನರಲ್ಸ್, ಆಮೇಲೆ ಈ ಫೈಬರ್, ಫ್ಯಾಟ್ಸ್ ಮತ್ತೆ ಇನ್ನೊಂದು ಕಾರ್ಬೋಹೈಡ್ರೇಟ್ಸ್, ಇವೆಲ್ಲವನ್ನು ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆತಂದ್ರೆ ಸಮತೋಲವಾಗಿ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆಯೇ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಸದಸ್ಯರ ಆರೋಗ್ಯವನ್ನು ನೋಡ್ಕೊಳ್ಬಹುದು, ಹಾಗೆಯೇ ಜಾನುವಾರುಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡಬಹುದು. ಹೀಗೆ ಯಶಸ್ವಿಯಾಗಿ ನಾವು ಮತ್ತೆ ನಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಆಹಾರದಲ್ಲಿ ಪೌಷ್ಟಿಕಾಂಶ ಬಹಳ ಮುಖ್ಯ, ಅದನ್ನ ನಾವು ಮರೆಯೋದು ಬೇಡ ಅಂತ ಹೇಳ್ತಾ ತಾವು ಇಲ್ಲಿವರೆಗೆ ಬಂದು ವಿಸ್ತೃತವಾಗಿ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಡಾಕ್ಟರ್ ಸುರೇಖ ಶಂಕರಗೌಡರವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಈ ಕುರಿತು ಡಾಕ್ಟರ್ ಸುರೇಖ ಸಂಗನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಶರ್ಮಸ್ವಚ್ಚೋಳೆ. ಈಗ ಕೇಳಿ ಆರೋಗ್ಯರಿಯ ಶಿವಾನಂದಪ್ಪ, ಹನುಮಂತಪ್ಪ ಬಾರಿಕೇರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. Yeah. ಕಾಂಡ ಶಾಸ್ತ್ರದ ಕಾಂಡನಾಗಿ ಯಾರಿ ಮುಂಡ ಕರಕಿ ಪತ್ರಿಯ ಕಾಣಗಳ ಧೂಗಳ ನಾಶ ಆ ಕರಕಿ ಪತ್ರಿಯ ಕಾಣಗಳ ಧೂಗಳ ನಾಶ ಕಸ್ತೂರಿ ಎಂದ ನಿಂದ ಆ ತಂದ ಪೂಜಿಸುವೆನು ಬಂದು ಅಸುವಿನಾಶಯ ಮಸನು ಸುಟ್ಟಿದ ಅಸಮಾರೂಪದ ಅಸುವಿನಾಶಯ ಮಸುನಿ ಸಿಟಿ ಸುಟ್ಟಿದ ಅಸಮಾರೂಪದ ಪಾದ ನಂಬಿ ಮಾಡುವ ಭಜನ ಬಿಂಬಾಸಿಸುವನಾಳ ದಿಶೆಯನ್ನ ಕೈಯದಿಂದ ತೊಂದೆ ತೊಳಕುವವನ ಬಿಂಬಾಸಿಸುವನಾಳ ದಿಶೆಯನ್ನ ಕೈಯದಿಂದ ತೊಂದೆ ತೊಳಕುವವನ ಬಾಡಿಸಿಕೊಳ್ಳುವ ಹಬ್ಬ ಹಾಗೆ ನಿಂದೆ ಕಾಯಿ ಬರತಿದು ದುಡ್ಡು ಪೈ ಹಿಡಿ ತುಂಬ ಕಾಯಿ ಕೊಟ್ಟರೆ ಬರತಿದು ದುಡ್ಡು ಪೈ ಹಿಡಿ ತುಂಬ